ರಾತ್ರಿ 12 ಗಂಟೆ 1 ಗಂಟೆಗೆ ಕಳ್ಳ ಬಂದು ಶಬ್ದ ಮಾಡಿದ್ರು ನಮ್ಗೆ ಎಚ್ಚರ ಆಗಲ್ಲ, ಆದರೆ ರಾತ್ರಿ ಮಲಗುವಾಗ ನನಗೆ ಬೆಳಗ್ಗೆ 4 ಗಂಟೆಗೆ ಎಚ್ಚರ ಆಗಬೇಕು ಅಂತ ಒಂದು ಗಟ್ಟಿ ಮನಸ್ಸನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿ ಮಲಗಿ ನೋಡಿ, ಬೆಳಗ್ಗೆ 4 ಗಂಟೆಗೆ ನೀವು ಬೇಕಾದ್ರೆ 1 ಗಂಟೆಗೆ ಮಲಗಿ, ಲೇಟಾಗಿ 4 ಗಂಟೆಗೆ ಎಚ್ಚರ ಆಗುತ್ತೆ. ಅದು ಮನಸ್ಸಿನ ಶಕ್ತಿ. ದೇಹವನ್ನ ಕೇಳಿಸುವಂತಹ ಒಂದು ಆ ಬಯೋಕ್ಲಾಕ್ ನಮ್ಮ ದೇಹದಲ್ಲಿದೆ. ಸೊ ಈ ಬಯೋಕ್ಲಾಕ್ ಅನ್ನು ಉದ್ದೀಪನಗೊಳಿಸುವಂತಹದ್ದು ನಮ್ಮ ಕರ್ತವ್ಯ. ಸೊ ಅದಕ್ಕೆ ಪ್ರಾರ್ಥನೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ದಿನಕ್ಕೆ 2 ಸಲ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಪರಿಪೂರ್ಣ ಆರೋಗ್ಯ ಸಿಗುವುದರ ಜೊತೆಯಲ್ಲಿ ಇವತ್ತು ಮನೋದೈಹಿಕ ಕಾಯಿಲೆಗಳು ಅಂತ ಏನು ಕರೀತಾ ಇದ್ದಾರೆ, 60% ಕಾಯಿಲೆಗಳನ್ನು, BP ಮಾನಸಿಕ ಒತ್ತಡದಿಂದ ಹೆಚ್ಚಾಗತ್ತೆ, ಶುಗರ್ ಮಾನಸಿಕ ಒತ್ತಡದಿಂದ ಹೆಚ್ಚಾಗತ್ತೆ. ನಾಳೆ ನಮ್ಮ ಮನೆಗೆ 10 ಜನ ನೆಂಟರು ಬರ್ತಾರೆ ಅಂದ್ರೆ ನನ್ನ ಹೆಂಡತಿ ಇವತ್ತು ಬ್ಯಾಕ್ ಪೇನ್ ಬರುತ್ತೆ, ಯಾಕೆ ನಾಳೆ, ಹಾಂ ನಾಳೆ 10 ಜನಕ್ಕೆ ನಾವು ಅಡುಗೆ ಮಾಡಬೇಕಲ್ಲ, ಸ್ವೀಟ್ ಮಾಡಬೇಕಲ್ಲ ಅನ್ನುವಂಥ ಧಾವಂತದಲ್ಲೇ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಇದರಿಂದ ನಮಗೆ ಸಿಂಪಲ್ ಆಗಿ ಅರ್ಥ ಆಗೋದು ಏನು ಅಂದರೆ, ಮಾನಸಿಕ ಒತ್ತಡ ದೈಹಿಕ ತೊಂದರೆಯನ್ನು ಉಂಟು ಮಾಡುತ್ತೆ. ಮಾನಸಿಕ ಒತ್ತಡವನ್ನು ಹತೋಟಿ ಮಾಡಿಕೊಂಡ್ರೆ, ಪ್ರಾರ್ಥನೆ ಮಾಡೋದ್ರ ಮೂಲಕ ಆವತ್ತು ತೆಗೆದುಕೊಂಡಂಥ ಒತ್ತಡವನ್ನು ಆವತ್ತೇ ಕಡಿಮೆ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ನಮಗೆ ಫ್ರೆಶ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಒಂದು ಮಗು ಇದೆ, ಆ ಮಗುವಿಗೆ ಒಂದು ಬೆಲೂನನ್ನು ಕೊಟ್ಟಿದ್ದೇನೆ. ಆ ಬೆಲೂನ್ ಅದು ಹೇಗೆ ಆಡುತ್ತೆ ಅಂದರೆ, ಅದಕ್ಕೆ ಗಾಳಿ ತುಂಬಿಸುವುದು ಒಂದು ಆಟ, ಅದು ಗಾಳಿ ತುಂಬಿಸತ್ತೆ, ಆಟ ಆಡುತ್ತೆ. ಅದು ಮಗು ಮಲಗಿದಾಗ ನಾನು ಗಾಳಿಯನ್ನು ತೆಗೆದಿರ್ತೇನೆ, ಯಾಕಂದ್ರೆ ನೆಕ್ಸ್ಟ್ ಡೇನು ಗಾಳಿ ತುಂಬಿಸಿ ಆಡುವ ಅಭ್ಯಾಸ. ಅದಕ್ಕೆ ತುಂಬಿದ ಹಾಗೆ ನಾನು ಮರೆತು ಬಿಟ್ಟೆ ಅಂದರೆ, ಆ ಬೆಲೂನ್ ತುಂಬಿಕೊಂಡಿದೆ, ಅದಕ್ಕೆ ಮತ್ತೆ ಗಾಳಿ ತುಂಬಿಸಿದ್ರೆ ಏನಾಗುತ್ತೆ, ಒಡೆದೋಗುತ್ತೆ. ಅದೇ ಥರ ನಮ್ಮ ಮನಸ್ಸು ಕೂಡ, ನಮ್ಮ ಮನಸ್ಸು ಅದೇ ಥರ. ಆತ್ಮೀಯರೇ, ಇವತ್ತು ತೆಗೆದುಕೊಂಡಂಥ ಒತ್ತಡವನ್ನು ಇವತ್ತೇ ನಾವು ಪ್ರಾರ್ಥನೆಯ ಮೂಲಕ ಕಡಿಮೆ ಮಾಡಿಕೊಳ್ಳಿಲ್ಲ ಅಂದರೆ, ಒತ್ತಡ ಇಲ್ಲದೆ ಯಾರ ಹತ್ರನೂ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕೆಲಸದಲ್ಲೂ ಒತ್ತಡ ಇದ್ದೇ ಇರುತ್ತೆ. ಇವತ್ತಿನ ಒತ್ತಡ ರಹಿತವಾಗಿ ಯಾರೂ ಇಲ್ಲ, ಎಲ್ಲರಿಗೂ ಒತ್ತಡ ಇದೆ, ಎಲ್ಲ ವಿಭಾಗಗಳಲ್ಲಿ ಒತ್ತಡ ಇದೆ. ಒತ್ತಡ ತೆಗೆದುಕೊಂಡೇ ಕೆಲಸ ಮಾಡಬೇಕಾಗತ್ತೆ, ಆ ಅನಿವಾರ್ಯತೆ ಇದೆ. ಅದರಲ್ಲಿಯೂ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ ಈ ಪ್ಲಾನನ್ನು ಮಾಡಬೇಕು. ಆವತ್ತು ತೆಗೆದುಕೊಂಡಂಥ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಆವತ್ತೇ ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಕಡಿಮೆ ಮಾಡಿಕೊಳ್ಬೇಕು. ಬೆಲೂನನ್ನು ಹೇಗೆ ನಾವು ಗಾಳಿ ತೆಗೆದಿಟ್ಟಾಗ ನಾಳೆ ಬೆಳಗ್ಗೆ ಮಗು ಮತ್ತೆ ಗಾಳಿಯನ್ನು ತುಂಬಿಸಿ ಆಟ ಆಡಲಿಕ್ಕೆ ಸಾಧ್ಯ ಆಗುತ್ತೋ, ಇವತ್ತು ತೆಗೆದುಕೊಂಡಂಥ ಒತ್ತಡ ಇವತ್ತೇ ಕಡಿಮೆ ಮಾಡಿಕೊಳ್ಳಿಲ್ಲ ಅಂದರೆ, 1 ದಿವಸ 2 ದಿವಸ 1 ತಿಂಗಳ 2 ತಿಂಗಳ 1 ವರ್ಷ 2 ವರ್ಷದಲ್ಲಿ ಅದು ಮನೋದೈಹಿಕ ಕಾಯಿಲೆಗಳಾಗಿ ಕನ್ವರ್ಟ್ ಆಗುತ್ತೆ. ಮನಸ್ಸಿನಿಂದ ದೇಹಕ್ಕೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಮನೋದೈಹಿಕ ಕಾಯಿಲೆಗಳು. ಸೊ ಅದು ಗ್ಯಾಸ್ಟ್ರೈಟಿಸ್, ಸಿಂಪಲ್ ಎಸಿಡಿಟಿ, ಹೆಚ್ಚಾದಂಥ ಎಸಿಡಿಟಿ ನೋಡಿ ಟೆನ್ಷನಿಂದ ಬರುತ್ತೆ. ಸೊ ಹಾಗಾದರೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕಿರುವಂತಹ ಏಕೈಕ ಬಹಳ ಒಳ್ಳೆಯ ಒಂದು ಶಸ್ತ್ರ ಅಂದರೆ ಅದು ಪ್ರಾರ್ಥನೆ. ದಿನಕ್ಕೆ 2 ಸಲ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು. ಸೊ ಅಲ್ಲಿಗೆ 2 ತಮಗೆ ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. 6 4 2 2 6 4 2 2 6 4 2 2 ಆಯಿತು. ಈಗ 1 ಸೊ 1 ಈ ಸೂತ್ರವನ್ನು ಪಾಲಿಸ್ಕೊಂಡ್ರೆ ನಮ್ಮ ಆರೋಗ್ಯವನ್ನು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇ ಒಂದು, ವಾರಕ್ಕೆ 1 ದಿವಸ ಉಪವಾಸ. ಉಪವಾಸ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸರ್ವೇ ರೋಗಾಹ ಮಲಾವಶಾಹ, ಹೊಟ್ಟೆ ಎಲ್ಲ ರೋಗಗಳಿಗೂ ಕಾರಣ, ಲಂಗಣಂ ಪರಮೌಷಧಂ, ಅಂದರೆ ಉಪವಾಸದವೇ ಅತ್ಯಂತ ಉತ್ತಮವಾದ ಔಷಧ ಅಂತ ನಮ್ಮ ಹಿಂದಿನವರು ಹೇಳಿದ್ದಾರೆ. ಲಂಗಣಂ ಉಪವಾಸ ಅಂದರೆ ಏನು, ಹೇಗಿರಬೇಕು, ಈಗಿನ ಈ ಆಧುನಿಕ ಪದ್ಧತಿಯಲ್ಲಿ ಯಾವ ಥರ ಮಾಡಬೇಕು, ಏನೂ ತೆಗೆದುಕೊಳ್ಳದೆ, ನೀರನ್ನು ಕುಡಿಯದೆ, ಮಜ್ಜಿಗೆನೂ ಕುಡಿಯದೆ, ಏನೂ ಕುಡಿಯದೆ ಉಪವಾಸ ಮಾಡೋದು ಒಳ್ಳೆಯ ಅಭ್ಯಾಸ ಅಲ್ಲ. ಅನೇಕರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಅವರು ಉಪವಾಸವನ್ನು ಹೇಗೆ ಮಾಡಬೇಕು ಅಂದರೆ, ಬೆಳಗಿಂದ ರಾತ್ರಿವರೆಗೂ, ಅಂದರೆ ರಾತ್ರಿ ಏನು ತಿನ್ನೋದಿಲ್ಲ ನಾವು, ಬೆಳಗಿಂದ ರಾತ್ರಿವರೆಗೂ ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯ ಮುಂತಾದ ಯಾವುದೇ ಕಾರ್ಬೋಹೈಡ್ರೇಟ್ಸನ್ನು ತಿನ್ನಬಾರ್ದು. ತಿಂದು 5 ನಿಮಿಷದಲ್ಲಿ ಜೀರ್ಣವಾಗುವಂತಹ ವಸ್ತು ಅಂದರೆ ಅದು ಹಣ್ಣು. ಸೊ ಹಣ್ಣುಗಳನ್ನು ತಿಂದು ಅಥವಾ ಬೇಯಿಸಿದ ತರಕಾರಿಯನ್ನು ತಿಂದು, ಸಾಕಷ್ಟು ನೀರನ್ನು ಕುಡಿದು, ಮಜ್ಜಿಗೆಯನ್ನು ಕುಡಿದು, ಬೇಕಾದ ಸ್ವಲ್ಪ ಹಾಲನ್ನು ಕುಡಿದು, ಟೀ ಕಾಫಿ ಬೇಡ, ಅಯ್ಯೋ ಇಲ್ಲ ಉಪವಾಸ ಮಾಡಿ ಟೀ ಕಾಫಿ ಕುಡಿದಿಲ್ಲ ನಂಗೆ ತಲೆನೋವು ಬರುತ್ತೆ ಅಂದರೆ ಒಂದು ಸಲಕ್ಕೆ ಓಕೆ. ಅದು ಸಕ್ಕರೆ ಇಲ್ಲದೆ ಇರೋದು, ಸಕ್ಕರೆ, ಮೈದಾ, ಉಪ್ಪು, ಬಿಳಿ ವಿಷಗಳು. ಸೊ ಆ ವಿಷ ಬಿಡಬೇಕು. ವಾರಕ್ಕೆ 1 ದಿವಸ, ಯಾವ ದಿವಸ ನಿಮಗೆ ಶ್ರೇಷ್ಠ ಅಂತ ಅನಿಸುತ್ತೋ, ಸೋಮವಾರ ಮಾಡಿದರೆ ಶಿವನಿಗೆ ಖುಷಿಯಾಗತ್ತೆ, ಮಂಗಳವಾರ ಮಾಡಿದ್ರೆ ದೇವಿ ಖುಷಿಯಾಗತ್ತೆ, ಶನಿವಾರ ಮಾಡಿದ್ರೆ ಹನುಮಾನ್ಜಿಗೆ ಖುಷಿಯಾಗತ್ತೆ. ಸೊ ನಿಮಗೆ ದೇವರಿಗೂ ಕೂಡ, ನನ್ನ ಮಗು ಅಂದರೆ ನಾವೆಲ್ಲ ದೇವರ ಮಕ್ಕಳು, ಉಪವಾಸ ಮಾಡ್ತಾ ಇದ್ದಾನೆ ಇದ್ದಾಳೆ, ಸೊ ಹಾಗಾಗಿ ನಾನು ಬೇಗನೆ ಆರೋಗ್ಯನ ಕೊಡಬೇಕು ಅನ್ನುವಂತಹ ಕರುಣೆ ಬರುತ್ತೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ. ನಮ್ಮ ಆರೋಗ್ಯಕ್ಕೆ ಉಪವಾಸ ಮಾಡೋದ್ರಿಂದಾಗಿ ಎಷ್ಟು ವಿಶೇಷವಾದ ಬದಲಾವಣೆ ಆಗುತ್ತೆ ಅಂದರೆ, ಆವತ್ತು ಜೀರ್ಣ ಮಾಡುವಂತಹ ಕೆಲಸ ಇಲ್ಲ. ಜೀರ್ಣ ಮಾಡಲಿಕ್ಕೆ ನಮ್ಮ 50% ಎನರ್ಜಿ ಜೀರ್ಣ ಮಾಡಲಿಕ್ಕೇ ಬೇಕು. ಆ ಎನರ್ಜಿ ಎಲ್ಲ ಸೇವ್ ಆಗುತ್ತೆ. ಆ ಸೇವ್ ಆದಂತಹ ಎನರ್ಜಿ ನಿಮ್ಮ ತೊಂದರೆಯನ್ನು, ನಿಮ್ಮ ಸೊಂಟ ನೋವನ್ನು, ನಿಮ್ಮ ಭುಜದ ನೋವನ್ನು, ನಿಮ್ಮ ತಲೆನೋವನ್ನು, ನಿಮ್ಮ ಮಂಡಿ ನೋವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಲ್ಲಿಗೆ ರಕ್ತ ಸಂಚಾರ ಹೆಚ್ಚಾಗುತ್ತೆ. ಇಲ್ದಿದ್ರೆ ಊಟ ಮಾಡಿದ ಕೂಡಲೇ ನೋಡಿ, ನಾವು ಊಟ ಮಾಡಿದ ಕೂಡಲೇ ಸ್ವಲ್ಪ ಹಿಂಗೆ ನಿದ್ದೆ ಜಾರ್ತೇವೆ. ಅದಕ್ಕೆ ಕಾರಣ ಎಲ್ಲ ರಕ್ತ ಸಂಚಾರ ಹೊಟ್ಟೆಗೆ ಹೋಗಬೇಕು, ಮಿದುಳಿಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ಆವಾಗ ನಿದ್ದೆ ಬಂದಂಗೆ ಅನಿಸುತ್ತೆ. ಸೊ ನೀವು ಅವತ್ತು ಉಪವಾಸ ಮಾಡಿ ಬರೇ ಹಣ್ಣು ತರಕಾರಿ ತಿಂತಾ ಇದ್ರೆ ಡಬಲ್ ಲೆವೆಲ್ ಅವಿಕೆಯಿಂದ ಇರ್ತೀರ, ಖುಷಿ ಖುಷಿಯಿಂದ ಇರ್ತೀರ, ಬಹಳ ಆಕ್ಟಿವ್ ಆಗಿರ್ತೀರ. ಯಾಕಂದರೆ ರಕ್ತ ಸಂಚಾರ ಹೊಟ್ಟೆಗೆ ಹೋಗೋದಿಲ್ಲ, ಅದ್ರ ಬದಲಿಗೆ ಮಿದುಳಿಗೆ ಸಾಕಷ್ಟು ಹೋಗುತ್ತೆ. ನಿಮ್ಮ ಎಲ್ಲಿ ತೊಂದರೆ ಇದೆಯೋ ಅಲ್ಲಿಗೆ ದೇಹ ರಿಪೇರಿ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾ ಇರತ್ತೆ. ಒಂದು ನನ್ನ ಗಾಯ ಆಗಿದೆ ಕೈಗೆ ಅಂದರೆ ನೀವು ಅದಕ್ಕೆ ಮುಲಾಮ್ ಹಚ್ಚಿದರೆ, ಆಯಿಂಟ್ಮೆಂಟ್ ಹಚ್ಚಿದರೆ ಒಂದು ವಾರದಲ್ಲಿ ಗುಣ ಆಗುತ್ತೆ, ಹಚ್ಚದೇ ಇದ್ರೆ 7 ದಿವಸದಲ್ಲಿ ಕಡಿಮೆ ಆಗತ್ತೆ. ಸೊ ಎರಡು ಒಂದೇ ಅಂದರೆ ನಮ್ಮ ದೇಹಕ್ಕೆ, ನಮ್ಮ ದೇಹದ ತೊಂದರೆಯನ್ನು ಕಡಿಮೆ ಮಾಡಿಕೊಳ್ಳುವಂಥ ಶಕ್ತಿ ಇದೆ ಆಯುರ್ವೇದ ಪ್ರಕೃತಿ ಚಿಕಿತ್ಸೆ, ಭಾರತೀಯ ಚಿಕಿತ್ಸಾ ಪದ್ಧತಿಗಳು ಈ ಒಂದು ಶಕ್ತಿಯನ್ನು ಹೆಚ್ಚು ಮಾಡುವಂತಹ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡುತ್ತೆ. ತನ್ಮೂಲಕ ತೊಂದರೆಯ ಬೇರು ಸಹಿತ, ಅಂದರೆ ಅಪ್ರೂವ್ಡ್ ದ ಡಿಸೀಸ್ ಅಂತ ಬೇರು ಸಹಿತ ತೆಗೆಯುವಂತಹ ಕೆಲಸವನ್ನು ಭಾರತೀಯ ಚಿಕಿತ್ಸಾ ಪದ್ಧತಿ ಮಾಡ್ತಾ ಬಂದಿದೆ. ಸೊ ಹಾಗಾದರೆ ಒಂದಂದರೆ ವಾರಕ್ಕೆ ಒಂದು ದಿವಸ ಉಪವಾಸವನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಇದು ಕೂಡ ಒಂದು ಒಳ್ಳೆಯ ಹವ್ಯಾಸ. ಸೊ ಯಾವ ವಾರ ಅಂತ ಡಿಸೈಡ್ ಮಾಡಿ ಇದೇ ವಾರದಿಂದ ಶುರು ಮಾಡಿ, ಖಂಡಿತವಾಗಿ ನಿಮಗೆ ಬದಲಾವಣೆ ಗೊತ್ತಾಗತ್ತೆ. ಒಂದು 2 ವಾರ ಕಷ್ಟ ಆಗತ್ತೆ, 3ನೇ ವಾರದಿಂದ ನೀವು ಉಪವಾಸವನ್ನು ಇಷ್ಟಪಟ್ಟು ಮಾಡ್ತೀರ, ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡ್ತೀರ. ಪ್ಲಸ್ ಒಂದಿದೆ. ಸೊ ಇನ್ನೊಂದಿದೆ 6422211 6422211 ಲಾಸ್ಟ್ ಒಂದನ್ನು ಈಗ ಹೇಳಿದ್ರೆ ನಾನು ಆರೋಗ್ಯ ಸೂತ್ರವನ್ನು ಹೇಳಿದಂಗೆ ಆಗುತ್ತೆ. ಲಾಸ್ಟ್ ಒಂದು ಯಾವುದು? ಪ್ರತಿದಿನ 1 ಗಂಟೆ ಯೋಗಾಭ್ಯಾಸ. ಇದು ಬಹಳ ಮುಖ್ಯ ಆತ್ಮೀಯರು. ಇವತ್ತು ಯೋಗಾಭ್ಯಾಸವನ್ನು ಭಾರತದಲ್ಲಿ ಕಂಡುಹಿಡಿದು ಭಾರತದಲ್ಲಿ ಜನಪ್ರಿಯವಾಗಿ ಇವತ್ತು ಜೂನ್ 21 ನಾವು ಅಂತಾರಾಷ್ಟ್ರೀಯ ಯೋಗ ದಿವಸ ಅಂತ ಆಚರಿಸ್ತಾ ಇದ್ದೇವೆ. ಯೋಗ ಎಷ್ಟು ಇವತ್ತು ಜನಪ್ರಿಯ ಆಗಿದೆ ಅಂದರೆ, ಭಾರತದಲ್ಲಿ ಇಷ್ಟೆಲ್ಲ ಜನಸಂಖ್ಯೆ ಇದೆ, ಭಾರತೀಯರು ಎಷ್ಟು ಜನ ಯೋಗ ಮಾಡ್ತಾರಲ್ಲ ಅವರ ಡಬಲ್ ರಷ್ಟು ಜನ ವಿದೇಶದಲ್ಲಿ ಯೋಗ ಮಾಡ್ತಿದ್ದಾರೆ. ನಾವು ಒಂದು ವಾರ ಒಂದು ಶಿಬಿರದಲ್ಲಿ ಮಾಡಿ ಬಿಟ್ಬಿಡ್ತೇವೆ, ಹಾಗಲ್ಲ. ಯೋಗವನ್ನು ಡೈಲಿ ನಮ್ಮ ಜೀವನದ ಒಂದು ಅಂಗವಾಗಿ ಬಳಸ್ಕೋಬೇಕು. ಇದನ್ನು ಕೂಡ ನಾನು ಪುನಃ ಹ್ಯಾಬಿಟಿಗೆ ಕಂಪೇರ್ ಮಾಡ್ತೇನೆ. ಯೋಗವನ್ನು ಡೈಲಿ ಅಭ್ಯಾಸ ಮಾಡೋದನ್ನು ನೀವು ರೂಢಿಸ್ಕೊಂಡ್ರೆ, ಒಂದು ದಿವಸ ಯೋಗ ಮಾಡಲಿಲ್ಲ ಅಂದರೆ ಏನೋ ಮಿಸ್ಸಿಂಗ್ ಮಿಸ್ಸಿಂಗ್ ಮಿಸ್ಸಿಂಗ್ ಫೀಲಿಂಗ್ ಬರುತ್ತೆ, ನಾನು ಮಾಡಲಿಲ್ಲ ಏನೋ ಅಂತ. ಸೊ ಹಾಗಾಗಿ ವಾರದಲ್ಲಿ ಕನಿಷ್ಠ, ನಿಮ್ಗೆ ಅಷ್ಟು ಬ್ಯುಸಿ ಇದ್ದೀರಾ ನೀವು ಅಂತಿದ್ರೆ, ವಾರದಲ್ಲಿ ಕನಿಷ್ಠ 4-5 ದಿವಸ ಆದರೂ ಯೋಗಾಭ್ಯಾಸವನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯೋಗಾಭ್ಯಾಸ ಇವತ್ತು ಆನ್ಲೈನಲ್ಲಿದೆ, ಬೇಕಾದಷ್ಟು ಜನ ಯೋಗ ಗುರುಗಳಿದ್ದಾರೆ, ಯೋಗ MSc ಮಾಡಿದವ್ರು ಬೇಕಾದಷ್ಟು ಜನ ಸಿಗ್ತಾರೆ. ತಜ್ಞರಿಂದ ಯೋಗವನ್ನು ಕಲ್ತ್ಕೊಳ್ಳಿ, ಕ್ರಮಬದ್ಧವಾಗಿ ಯೋಗವನ್ನು ಕಲ್ತ್ಕೊಳ್ಳಿ, 10 ದಿವಸದ ಕೋರ್ಸ್ ಮಾಡಿ ನೀವು ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಅದನ್ನು ನೀವು ಮಾಡ್ತಾ ಬನ್ನಿ. ಸೊ ಇದನ್ನು ನೀವು ಜೀವನದ ಒಂದು ಅಂಗವಾಗಿ ಅಳವಡಿಸ್ಕೊಳ್ಳೋದ್ರಿಂದಾಗಿ ಜೀವನ ಪರ್ಯಂತದ ಗೆಳೆಯ ಯೋಗ ಆಗಿರುತ್ತೆ. ಸೊ ನಮ್ಮ ಆರೋಗ್ಯವನ್ನು ಪರಿಪೂರ್ಣಗೊಳಿಸಲಿಕ್ಕೆ ಯೋಗಾಭ್ಯಾಸ ಸಹಾಯ ಮಾಡುತ್ತೆ. ಈಗ ಸ್ವಸ್ಥ ಜೀವನಕ್ಕೆ ಪೂರಕವಾದಂತಹ ಒಂದು ಯೋಗ ಸೂತ್ರಗಳನ್ನು ನೀವು ಈಗಾಗಲೇ ಹೇಳಿದಿರಿ. ಇನ್ನೊಂದು ಪ್ರಶ್ನೆಯನ್ನು ಕೇಳಲೇಬೇಕು. ಈಗ ಪ್ರೌಢರು ಅಥವಾ ವಯಸ್ಕರಲ್ಲಿ ಇಂಥ ಒಂದು ಜಾಗೃತಿ ಮೂಡುವಂತಹದ್ದು ಸಹಜ ಇರ್ತದೆ, ಆದರೆ ಬಾಲಕರಲ್ಲಿ ಅಥವಾ ಯುವಕರಲ್ಲಿ ಇದರ ಬಗ್ಗೆ ಹೆಚ್ಚು ಆಸಕ್ತಿ ಮೂಡದೇ ಹೋಗ್ಬೋದು. ಅವರನ್ನು ಅವರಿಗೆ ಮಾರ್ಗದರ್ಶನವನ್ನು ನೀಡುವಂತಹದ್ದು, ಸರಿಯಾದಂಥ ಒಂದು ದಾರಿಯನ್ನು ತೋರಿಸುವಂತಹದ್ದು ಹೇಗೆ, ಯಾರ ಜವಾಬ್ದಾರಿ ಇದು ಅಂತ? ಶಾಲೆಗಳಲ್ಲಿ ಈಗ ನೈತಿಕ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ, ಮೋರಲ್ ಎಜುಕೇಷನ್ ಅಂತೇಳಿ. ಸೊ ಆ ಮೋರಲ್ ಎಜುಕೇಷನಲ್ಲಿ ಅದನ್ನು ನಾವು ತಿಳಿಸಿ ಹೇಳಬೇಕು. ಸೊ ಅವರು ಮಣ್ಣಿದ್ದಾಗೆ, ಸೊ ಮಣ್ಣನ್ನು ನೀವು ಮೂರ್ತಿಯನ್ನಾಗೂ ಮಾಡ್ಬೋದು, ಹಾಗೆ ನೀರಲ್ಲಿ ಚೆಲ್ಲಿ ಹಾಳು ಮಾಡ್ಬೋದು. ಸೊ ಮೂರ್ತಿಯಾಗಿ ನಾವು ರೆಡಿ ಮಾಡಬೇಕು. ಸೊ ಆ ಮೂರ್ತಿಯಾಗಿ ರೆಡಿ ಮಾಡಲಿಕ್ಕೆ ಶಿಕ್ಷಕರು ಪಾಲಕರು ಎಲ್ಲರ ಮಹತ್ವ ಇರುತ್ತೆ. ಸೊ ಪಾಲಕರು ಕೂಡ ಮಕ್ಕಳಿಗೆ ಸಮಯವನ್ನು ಕೊಡಬೇಕು, ಜೊತೆಗೆ ಶಿಕ್ಷಕರು ಕೂಡ ಸಮಯವನ್ನು ಕೊಡಬೇಕು. ಸೊ ಅವರಿಗೆ ಮೋರಲ್ ಎಜುಕೇಷನ್ ಮೂಲಕ, ನೈತಿಕ ಶಿಕ್ಷಣದ ಮೂಲಕ ಅದನ್ನು ತಿಳಿಸಿ ಹೇಳಬೇಕು. ಜೊತೆಗೆ ಇವತ್ತು ಶಾಲೆಗಳಲ್ಲೂ ಕೂಡ ಯೋಗ ಕಡ್ಡಾಯ ಆಗಿದೆ, ಶಾಲೆಗಳಲ್ಲೂ ಕೂಡ ಯೋಗವನ್ನು ಹೇಳ್ಕೊಡ್ಬೇಕು. ಅವರಿಗೆ ಜಂಕ್ ಫುಡ್ ಬಗ್ಗೆ, ಜಂಕ್ ಫುಡ್ ಯಾಕೆಂದರೆ ಶಾಲೆ ಹೊರಗಡೆ ಬಂದು ಕೂಡಲೇ ಎಲ್ಲ ಅಂಗಡಿಗಳಲ್ಲಿ ಪ್ಯಾಕೆಟ್ ಪ್ಯಾಕೆಟ್ ಜಂಕ್ ಫುಡ್ ಸಿಗುತ್ತೆ. ಸೊ ಅದನ್ನು ತಿಂದು ಅವರು ಹೊಟ್ಟೆನ ಹಾಳು ಮಾಡ್ಕೊಳ್ತಾರೆ. ಸೊ ಮಕ್ಕಳಿಗೆ ಅದನ್ನು ಅರಿವು ಮೂಡಿಸ್ಬೇಕು. ಮಕ್ಕಳಿಗೆ ಜಂಕ್ ಫುಡ್ ತಿನ್ನೋದ್ರಿಂದಾಗಿ ಒಬೆಸಿಟಿ ಬರ್ತಾ ಇದೆ, ಹೊಟ್ಟೆಯ ಬೊಜ್ಜು ಬರ್ತಾ ಇದೆ, ಅವರ ಆರೋಗ್ಯ ಹಾಳಾಗ್ತಾ ಇದೆ. ಇವತ್ತು ನಾವು ಚಿಕ್ಕದಿರಬೇಕಾದ್ರೆ ಇಷ್ಟೆಲ್ಲ ಕರೆದ ಆಹಾರಗಳು ಸಿಗ್ತಾ ಇರಲಿಲ್ಲ, ಈ ಥರ ಜಂಕ್ ಫುಡ್ ಸಿಗ್ತಾ ಇರಲಿಲ್ಲ. ಆದರೂ ಇವತ್ತು ಇಷ್ಟೆಲ್ಲ ಹಾರ್ಟ್ ಪ್ರಾಬ್ಲಮ್ಮು, ಇಷ್ಟೆಲ್ಲ BP, ಇಷ್ಟೆಲ್ಲ ಶುಗರು, ಇಷ್ಟೆಲ್ಲ ಸಮಸ್ಯೆಗಳಿದೆ. ನಮ್ಮ ಮಕ್ಕಳಿಗೆ ಇವತ್ತು ದಿನ ಬೆಳಗಾದರೆ ಜಂಕ್ ಫುಡ್ ಸಿಗ್ತಾ ಇದೆ. ನಮ್ಮ ಮಕ್ಕಳು ಇನ್ನು ದೊಡ್ಡದಾಗಬೇಕಾದ್ರೆ ಅವ್ರಿಗೆ ಎಷ್ಟೆಲ್ಲ ತೊಂದರೆಗಳು ಉಂಟಾಗ್ಬೋದು. ಇವತ್ತು 20 ವರ್ಷ 15 ವರ್ಷದ ಮಕ್ಕಳು ಏನೋ ಆಕ್ಸಿಡೆಂಟಲ್ಲಿ ತೀರೋದಾಗ ವಿದೇಶದಲ್ಲಿ,

पुलिंग मातरे सिंगारुना पुलिंग मातरे सिंगारुना पुलिंग मातरे सिंगारुना मते वर रकल पाटो हतारुना रकल पाटर समय हतारुना रकल पाटर समय हतारुना सारजे को गिलने कुलवालुना पावना तरजा मन पाटो कावना मन पातो कावना तरजा मन पातो कावना